ಸರ್ ರಾತ್ರಿ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸ್ವಲ್ಪ ಹೊತ್ತಿನಲ್ಲಿ ದೇವಿಪ್ರಸಾದ್ ಆಳ್ವಾ ತಲಪಾಡಿ ಹಾಗೂ ಸಂಗಡಿಗರಿಂದ ಸೌದಾಸ ಚರಿತೆ ಯಕ್ಷಗಾನ ಪ್ರಸಂಗದ ಆಯ್ದ ಹಾಡುಗಳನ್ನು ಕೇಳುವಿರಿ. ಒಂದು ಸಮುದಾಯದ ಪ್ರಗತಿಯನ್ನು ನಾನು ಆ ಸಮುದಾಯದಲ್ಲಿ ಮಹಿಳೆಯರು ಸಾಧಿಸಿರುವ ಪ್ರಗತಿಯ ಮಾನದಂಡದ ಮೇಲೆ ಅಳೆಯುತ್ತೇನೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಸುವರ್ಣಾವಕಾಶ. ಭಾರತ ಸರ್ಕಾರದ ರಾಷ್ಟೀಯ ವೃತ್ತಿ ಪರಿಷತ್ತಿನ ಯೋಜನೆಗೆ ಒಳಪಟ್ಟ ಹೆಬಿಕ್ ತಾಂತ್ರಿಕ ತರಬೇತಿ ಸಂಸ್ಥೆಯಲ್ಲಿ 2025 ಸಾಲಿನ ಫಿಟ್ಟರ್ ಕೋರ್ಸಿನ ಪ್ರವೇಶಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ. ತರಬೇತಿ ಅವಧಿ 2 ವರ್ಷ. 1 ವರ್ಷದ ಹೆಚ್ಚುವರಿ ಡಿಪ್ಲೊಮೋ ಕೋರ್ಸ್ ಲಭ್ಯವಿದ್ದು 100% ಕ್ಯಾಂಪಸ್ ಪ್ಲೇಸ್ಮೆಂಟ್ ಇಲ್ಲಿನ ವಿಶೇಷ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972007578. ಹಾವು ಕಚ್ಚಿದರೆ ಸಮಯ ನಷ್ಟ ಮಾಡದೆ ಆಸ್ಪತ್ರೆಗೆ ಹೋಗಿ, ಪ್ರಾಣ ಉಳಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಮತ್ತು ಮ್ಯಾನ್ಕೈಂಡ್ ಫಾರ್ಮಾ ಲಿಮಿಟೆಡ್ ಇಂದ ಜನಹಿತಕ್ಕಾಗಿ ನೀಡಿದ ಸಂದೇಶ. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಶ್ರೀ ಪದ್ಯಾಣ ವೆಂಕಟರಮಣ ಭಟ್ಟ ವಿರಚಿತ ಸೌದಾಸ ಚರಿತೆ. ಭಾಗವತರು ದೇವಿಪ್ರಸಾದ್ ಆಳ್ವ ತಲಪಾಡಿ. ಮದ್ದಳೆ ಶ್ರೀಧರ ವಿಟ್ಲ. ಚೆಂಡೆ ದಯಾನಂದ ಮಿಜಾರು. ಕೇಳಿ ಸೌದಾಸ ಚರಿತೆ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಧರೆಯೊಳು ರಂಜಿಸುವ ಮದಬೂರ ಪುರದೊಳು ನೆಲೆಸಿರುವ ಮದವೂರ ಪುರದೊಳು ನೆಲೆಸಿರುವ ಕರುಣದಿ ನಿಜ ಕಿಂಕರರಿಗೊಲಿದು ಕರುಣದಿ ನಿಜ ಕಿಂಕರರಿಗೊಲಿದು ಮನದಿರವನು ಪಾಲಿಸುತ್ತಿರುವ ವಿನಾಯಕ ಕರುಣದಿ ನಿಜ ಕಿಂಕರರಿಗೊಲಿದು ಮನದಿರವನು ಪಾಲಿಸುತ್ತಿರುವ ವಿನಾಯಕ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿ ಜಯಳ ಬಾಲ ನೆನಿಸಿ ಬಾಲಗಿರಿ ಜಯಳ ಬಾಲ ನೆನಿಸಿ ರಿಪು ಜಾಲವರಿದೆ ಜಯಶೀಲನೆ ಎನ್ನನು ಪಾಲಿಸು ಗಜವದನ ಸೂರ್ಯವಂಶಜನ ಮಸಗುತಿಹ ಸೌಮ್ಯದಿಯು ಪುಣ್ಯ ಫಲಗೊಂಡಂತೆ ಹಸನಾದ ವೈದಿಕ ಜ್ಞಾನ ರೂಪಾಂತಂತೆ ಮಿತ್ರ ಕುಲ ಗುರು ಬಂದನು ಪಸರಿಸುವ ತೇಜದಿಯು ಗುರುವರಿಯ ನಿಮ್ಮಯ ಪಾದದ ಧೂಳಿಯು ಅರಮನೆ ಪಾವನವಾಯ್ತು ಗುರುವರಿಯ ಪರಿ ಪರಿ ವಿಘ್ನ ನಿವಾರಿಸೆ ಪ್ರಭುವಾಗೆ ಗುರು ಕ್ಷೇಮವೆಂದು ಕೇಳುವೆಗೆ ಗುರುಮರಿಯ ನಿಮ್ಮಯ ಪಾದದ ಧೂಳಿಯಿಂದ ರಮನೆ ಸಂತೋಷವಾಯ್ತು ಗುರುಮರಿಯ ಆ ಕಾಲಗೆ ವೇದ ವಿಹಿತ ಕರ್ಮಗಳನ್ನು ಪಾಲಿಪೆಯ್ಯ ನೀನು ಸೋಲಿಪಿಯ ದೈವ ವಿಪ್ರೋತ್ತಮ ಜಾಲವ ಪೂಜಿಪೆಯ ದೈವ ಜಾಲವ ಪೂಜಿಪೆಯ ಬಳಸುತ್ತಲಿರುವೆ ನೀ ಒರೆದ ನೀತಿಗಳ ಬಳಸುವೆ ನಿನ್ನುಳಿದಿಹ ವಿಷಯ ಗುರುದೇವ ಸುತ್ತಲಿರುವೆ ನೀ ಒರೆದ ನೀತಿಗಳ ಬಳಸುವೆ ನಿನ್ನುಳಿದಿಹ ವಿಷಯಗಳ ಜನಪನು ಭೋಜನ ಕುಳಿಯಬೇಕೆನಲು ಜನಪನು ಭೋಜನ ಕುಳಿಯಬೇಕೆನಲು ಮುನಿತ ಸಮ್ಮತಿಸಿದಾಗ್ನಿಗವ ತೀರಿಸಲು ಬಳಸುತ್ತಲಿರುವೆ ನೀ ಒರೆದ ನೀತಿಗಳ ಗುರುದೇವ ನರರ ಮಾಂಸದ ಭೋಜ್ಯಗಳು ಪುರವ ದಹಿಸುವ ರುದ್ರನಂದದಿ ನರತದಿಯ ಕಾಣುತ್ತರು ಶಿವರ ಚರಿದು ಪೇಳಿದನು ಗುರುವಿಗೆ ದ್ರೋಹವ ಬಯಲ ನರೋದಮ ಮಾಂಸವನುಣಿಸಲು ಹವಣಿಸಿನಿ ಸರಿಸಿದೆ ಧರ್ಮವನು ನರ ಮಾಂಸವೆಂತು ಬಂತು ಪಾಚನಕ್ಕಿಂದು ಅರಿಯೋದಿಸಿದರಿಂದು ಗುರುದೇವ ಪಾಚನಕ್ಕಿಂದು ಅರಿಯ ಯೋಚಿಸಿದರಿಂತು ಇರುವರು ವಿಪ್ರಪಾಚಕರು ವಿನೀತರು ಇರುವರು ವಿಪ್ರಪಾಚಕರು ವಿನೀತರು ಪರಮ ಸಾತ್ವಿಕ ಶಾಂತ ಕರ್ಮ ವಿಶುದ್ಧರು ಇರುವರು ವಿಪ್ರಪಾಚಕರು ವಿನೀತರು ಪರಮ ಸಾತ್ವಿಕ ಶಾಂತ ಕರ್ಮ ವಿಶುದ್ಧರು ನರ ಮಾಂಸವೆಂತು ಬಂತು ಪಾಚನಕ್ಕಿಂದು ಅರಿಯೇ ಯೋಚಿಸಿದರಿನಿತು ಗುರುದೇವ ಆ

ಪ್ರಾಣಕಾಂತ ಏತಗಿಂತು ಗೈವೆ ಎನ್ನ ಪ್ರಾಣಕಾಂತ ಗುರುದೇವ ನಿಂಗೆ ನೀತಿ ಬಿಟ್ಟು ಶಪಿಸಲೇಕೆ ಪ್ರಾಣಕಾಂತ ಗುರುದೇವ ನಿಂಗೆ ನೀತಿ ಬಿಟ್ಟು ಶಪಿಸಲೇಕೆ ಪ್ರಾಣಕಾಂತ ಪಾತಕವಿದು ನರಕ ಮಾರ್ಗ ಪ್ರಾಣಕಾಂತ ಇನವಂಶಜಾತ ಖ್ಯಾತಿ ಮಸಳಿ ಪೋಪುದಲ್ಲ ಪ್ರಾಣಕಾಂತ ಏತಕ್ಕಿಂತು ಕೈವೆ ಎನ್ನ ಪ್ರಾಣಕಾಂತ ಗುರುದೇವ ನಿಂಗೆ ನೀತಿ ಬಿಟ್ಟು ಪ್ರಾಣಕಾಂತ ಏತಕ್ಕಿಂತು ಗೈವೆ ಎನ್ನ ಪ್ರಾಣಕಾಂತ ಗುರುದೇವ ನಿಂಗೆ ನೀತಿ ಬಿಟ್ಟು ಶಪಿಸಲೇಗೆ ಪ್ರಾಣಕಾಂತ ಗುರುದೇವನಿಗೆ ಪ್ರಾಣಕಾಂತ ಓತು ಕಾಂತ ಮಣಿಯು ಪೇಳಿದ ನೀತಿ ತತ್ವದ ಮಾತುಗಳ ಓದು ಕಾಂತಾಮಣಿಯು ಪೇಳಿದ ನೀತಿ ತತ್ವಗಳ ಮಾತುಗಳ ಭೂನಾಥ ಮನದಿ ಗ್ರಹಿಸಿದ ಕೋಪವನು ತ್ಯಜಿಸಿ ಭೂನಾಥ ಲಾಲಿಸಿ ಮನದಿ ಗ್ರಹಿಸಿದ ಕೋಪವನು ತ್ಯಜಿಸಿ ಉತವಾಗಿಹ ಮಂತ್ರವಾರಿಯ ಉತವಾಗಿಹ ಮಂತ್ರವಾರಿಯ ಆತನಲ್ಲಿಯೇ ಬಿಡುವೆನೆನ್ನುತ್ತ ಭೂತ ಕರುಣಾಕರನು ನಿಜ ಪದಗಳಿಗೆ ಸುರಿಸಿದನು ಭೂತ ಕರುಣಾಕರನು ನಿಜ ಪದಗಳಿಗೆ ಸುರಿಸಿದನು ಒಂದು ಗಂಧ ಮಣಿಯು ಬೀಳಿದ ನೀತಿ ತತ್ವಗಳ ಮಾತುಗಳ ಭೂನಾಥ ಲಾಲಿಸಿ ಆ ಇನ ಗುಲಾಬ್ದಿ ಚಂದ್ರ ನಿನ್ನ ವಿನಯ ಪೂರ್ಣ ಗುಣಗಳನ್ನು ಇನ ಕುಲಾಭಿ ಚಂದ್ರ ಆ ಆ ಕರೆಯುತ್ತಿರುವೆ ಸುಮ್ಮನಿತೆ ನಿನಗೆ ಶಾಪವ ನೆನೆಯುತ್ತಿರುವೆ ಸುಮ್ಮನಿತೆ ನಿನಗೆ ಶಾಪವ ಇನ ಕುಲಾಬ್ಧಿ ಚಂದ್ರ ನಿನ್ನ ವಿನಯ ಪೂರ್ಣ ಗುಣಗಳನ್ನು ನೆನೆಯುತ್ತಿರುವೆ ಸುಮ್ಮನಿತೆ ನಿನಗೆ ಶಾಪವ ಶಿವನ ಲೀಲೆ ಪ್ರಬಲ ಸಾಧ್ವಿ ಭುವಿಯ ತೆರದಿ ಸಹನಶೀಲೆ ಶಿವನ ಲೀಲೆ ಪ್ರಬಲ ಸಾಧ್ವಿ ಭುವಿಯ ತೆರದಿ ಸಹನಶೀಲೆ ಸವಿತೃ ಕುಲದ ಶಮಿಸಿಯುರಿಯ ಜವದಿ ಮೆರೆದಳು ಶಿವನ ಲೀಲೆ ಪ್ರಬಲ ಸಾಧ್ವಿ ಭುವಿಯ ತೆರದಿ ಸಹನಶೀಲೆ ಸವಿತ್ರ ಕುಲದ ಶಮಿಸಿ ಯುರಿಯ ಜವದಿ ಮೆರೆದಳು ಇನ ಕುಲಾಬ್ಧಿ ಚಂದ್ರ ನಿನ್ನ ವಿನಯ ಪೂರ್ಣ ಗುಣಗಳನ್ನು ಕೊಟ್ಟ ಶಾಪ ಹರಿಸಲಾರೆ ದಟ್ಟ ಕಾಡಿನಲ್ಲಿ ಕಳೆಯೋ ಕೊಟ್ಟ ಶಾಪ ಹರಿಸಲಾರೆ ದಟ್ಟ ಕಾಡಿನಲ್ಲಿ ಶಾಪ ಹರಿಸಲಾರೆ ದಟ್ಟ ಕಾಡಿನಲ್ಲಿ ಕಳೆಯು ಕೆಟ್ಟ ಕಾಲದಾದ ಶಾಪ ಸೃಷ್ಟಿ ಪಾಲಕ ಕೊಟ್ಟ ಶಾಪ ಹರಿಸಲಾರೆ ದಟ್ಟ ಕಾಡಿನಲ್ಲಿ ಕಳೆಯೋ ಹರುಷದಿ ಭಕ್ತರ ಪೊರೆಮವಗೆ ಉರಗ ಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗ ಆರತಿ ಎತ್ತಿರಿ ಆರತಿ ಬೆಳಗಿರಿ ಗಜಮುಖದವಗೆ ಗಣಬಗೆ ಇದುವರೆಗೆ ಶ್ರೀ ಪದ್ಯಾಣ ವೆಂಕಟರಮಣ ಭಟ್ಟ ವಿರಚಿತ ಸೌದಾಸ ಚರಿತೆ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ದೇವಿ ಪ್ರಸಾದ್ ಆಳ್ವ ತಲಪಾಡಿ, ಮದ್ದಳೆ ಶ್ರೀಧರ ವಿಟ್ಲ, ಚೆಂಡೆ ದಯಾನಂದ ಮಿಜಾರು. ದೇವಿ ಪ್ರಸಾದ್ ಆಳ್ವ ತಲಪಾಡಿ ಹಾಗೂ ಸಂಗಡಿಗರಿಂದ ಸೌದಾಸ ಚರಿತೆ ಯಕ್ಷಗಾನ ಪ್ರಸಂಗದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ನಗರ ಶ್ರೀನಿವಾಸ ಉಡುಪ ಹಾಗೂ ಸಂಗಡಿಗರು ಹಾಡಿದ ಒಂದು ಭಕ್ತಿಗೀತೆ ಕೇಳೋಣ. ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪ, ವೃಂದದಿಂದ ನಂದ ಸುತ ಬಂದ ನೋಡೆ ಬಂದ ನೋಡೆ. ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪ, ವೃಂದದಿಂದ ನಂದ ಸುತ ಬಂದ ನೋಡೆ ಬಂದ ನೋಡೆ. ಬಂದ ನೋಡೆ ಗೋವಮೇವ ನೀವ ದೇವ ಬಂದ ನೋಡೆ. ದೇವತಾವಾದ್ಯಗಳಿಂದ ಬಂದ ನೋಡೆ, ದೇವತಾವಾದ್ಯಗಳಿಂದ ಬಂದ ನೋಡೆ. ಬಂದ ಕೃಷ್ಣ ಚಂದದಿಂದ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪ, ವೃಂದದಿಂದ ನಂದ ಸುತ ಬಂದ ನೋಡೆ ಬಂದ ನೋಡೆ. ಬಂದ ನೋಡೆ ಬಂದ ನೋಡೆ ಬಂದ ನೋಡೆ ಬಂದ ನೋಡೆ ಬಂದ ನೋಡೆ. ಎಸ್ ಜಾನಕಿಯವರು ಹಾಡಿದ ಭಕ್ತಿಗೀತೆ. ಸಿಗಿ